ಆಕಾಶವಾಣಿ ಮಡಿಕೇರಿ, ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬರ್ಡ್ ಆಫ್ ಪ್ಯಾರಡೈಸ್ ಹೂವಿನ ಬೇಸಾಯ ಕ್ರಮಗಳು. ಈ ಕುರಿತು ಡಾಕ್ಟರ್ ಗೋಪಿನಾಥ್ ಜಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗೋಪಿನಾಥ್ ಅವರೇ. ನಮಸ್ಕಾರ. ಇವತ್ತು ನಾವು ವಿವಿಧ ಬೆಳೆಗಳನ್ನ ಬೆಳೆಯೋದನ್ನ ಕಾಣ್ತಾ ಇದ್ದೇವೆ. ಅವು ಕೃಷಿ ಬೆಳೆಗಳಾಗ್ಬೋದು, ತೋಟಗಾರಿಕಾ ಬೆಳೆಗಳಾಗ್ಬೋದು. ತೋಟಗಾರಿಕಾ ಬೆಳೆಗಳಲ್ಲಿ ಹಣ್ಣು ತರಕಾರಿ ಜೊತೆಗೆ ಹೂವಿನ ಬೆಳೆಗಳನ್ನು ಕೂಡ ನಮ್ಮ ರೈತ ಬಾಂಧವರು, ರೈತ ಮಹಿಳೆಯರು ವಿಶೇಷ ಆಸಕ್ತಿಯನ್ನು ವಹಿಸಿ ಬೆಳೀತಾರೆ. ಜೊತೆಗೆ ಇವು ಆರ್ಥಿಕವಾಗಿ ಕೂಡ ಅವರಿಗೆ ಸಾಕಷ್ಟು ಲಾಭವನ್ನು ತಂದುಕೊಡ್ತಾ ಇದ್ದಾವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಹೂವಿನ ಬೆಳೆಗಳಲ್ಲಿ ಬರ್ಡ್ ಆಫ್ ಪ್ಯಾರಡೈಸ್ ಅಂತ ನಾವು ಹೆಚ್ಚು ಕೇಳ್ತಾ ಇದ್ವಿ ರೈತರಿಂದ. ಇದನ್ನು ಸ್ವರ್ಗದ ಪಕ್ಷಿ ಹೂವು ಅಂತ ಕೂಡ ಕರೀತಾರೆ. ತಾವಿವತ್ತು ನಮ್ಮ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಒಂದು ಬರ್ಡ್ ಆಫ್ ಪ್ಯಾರಡೈಸ್ ಹೂವಿನ ಬೆಳೆಯ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಬರ್ಡ್ ಆಫ್ ಪ್ಯಾರಡೈಸ್ ಅಂದ್ರೇನು, ಇದರ ವಿಶೇಷ ಹೆಸರಿಗೆ ಏನು ಕಾರಣ, ಹೇಗೆ ಬಂತು ಅಂತ ಸ್ವಲ್ಪ ಹೇಳ್ತೀರಾ? ಬರ್ಡ್ ಆಫ್ ಪ್ಯಾರಡೈಸ್ ಅಂದರೆ ಸ್ವರ್ಗದ ಪಕ್ಷಿ ಹೂ ಎಂದ ಹೆಸರು. ಈ ಹೂ ನೋಡಲಿಕ್ಕೆ ಪಕ್ಷಿಯ ತಲೆ ಅಂತಿದೆ. ಕಿತ್ತಳೆ ಮತ್ತು ನೀಲಿ ಬಣ್ಣದ ಹೂ ಬಿಡೋದ್ರ ಜೊತೆ ಒಂದು ವಿಶೇಷ ರೀತಿಯಲ್ಲಿ ಇದ್ದುದರಿಂದ ಬರ್ಡ್ ಆಫ್ ಪ್ಯಾರಡೈಸ್ ಅಥವಾ ಸ್ವರ್ಗದ ಪಕ್ಷಿ ಎಂದು ಈ ಹೂವಿಗೆ ಹೆಸರು ಬಂದಿದೆ. ಮುಖ್ಯವಾಗಿ ಈ ಬರ್ಡ್ ಆಫ್ ಪ್ಯಾರಡೈಸ್ ಅಥವಾ ಸ್ವರ್ಗದ ಪಕ್ಷಿ ಹೂವಿನ ಉಪಯೋಗಗಳು ಏನೇನು ಅಂತೀರಿ? ಬರ್ಡ್ ಆಫ್ ಪ್ಯಾರಡೈಸ್ ಅಥವಾ ಸ್ವರ್ಗದ ಪಕ್ಷಿ ಹೂವನ್ನು ಕತ್ತರಿಸಿದ ಹೂವಾಗಿ ಉಪಯೋಗಿಸಬಹುದು, ಹೂವಿನ ಅಲಂಕಾರಗಳಿಗಾಗಿ ಕೂಡ ಉಪಯೋಗಿಸಬಹುದು, ಅದರ ಜೊತೆಯಲ್ಲಿ ಉದ್ಯಾನಗಳಲ್ಲಿ ಬೆಳೆದು ಕೂಡ ಇದನ್ನು ಉಪಯೋಗಿಸಬಹುದಾಗಿದೆ. ಉದ್ಯಾನಗಳಲ್ಲಿ ಹಾಗೆಯೇ ಗಿಡಗಳನ್ನು ಬೆಳೆದು ಹಾಗೆ ಬಿಡ್ತಾರೆ. ಹೌದು, ಒಂದು ಅಲಂಕಾರಿಕವಾಗಿ ಚೆನ್ನಾಗಿ ಕಾಣಲಿ ಅಂತ. ಮುಖ್ಯವಾಗಿ ಈ ಸಸ್ಯೋದ್ಯಾನಗಳಲ್ಲಿ ಈ ಒಂದು ಹೂವನ್ನು ಯಾವ ರೀತಿಯಲ್ಲಿ ಬೆಳಿಬಹುದು ಅಂತೀರಿ? ಸಾಮಾನ್ಯವಾಗಿ ಅಲಂಕಾರಿಕ ಉದ್ಯಾನಗಳಲ್ಲಿ ಈ ಹೂವನ್ನು ಬೆಳೀತಾ ಇದ್ದಾರೆ. ಒಟ್ಟಾಗಿ ಪರಿಣಾಮ ಬೀರಲು ಅಂದರೆ ಒಂದೇ ಗಿಡ ಅಂತಲ್ಲ, ಒಂದು 50-30 ಗಿಡ ಒಟ್ಟಾಗಿ ಹಾಕಿದರೆ ಆ ಹೂವಿನ ಬಣ್ಣದ ಪರಿಣಾಮ ಬೀರಲು ಇದನ್ನು ಬೆಳೀತಾರೆ. ಮತ್ತು ಅಲಂಕಾರಿಕ ಉದ್ಯಾನಗಳಲ್ಲಿ ದ್ವೀಪಗಳ ದಂಡೆಗಳ ಮೇಲೆ ಬೆಳೆಯಲು ಹಾಗೂ ಸಾಲು ಪೊದೆ ಸಸ್ಯವಾಗಿ ಬೆಳೆಯಲು, ಕೊಳದ ದಡ ಅಥವಾ ಪಕ್ಕದಲ್ಲಿ ಅಲಂಕಾರಿಕ ಸಸ್ಯವಾಗಿ ಬೆಳೆಯಲು ಹಾಗೂ ಕುಂಡಗಳಲ್ಲಿ ಬೆಳೆದು ಉದ್ಯಾನದಲ್ಲಿನ ಮನೆಯಲ್ಲಿ ಅಲಂಕಾರಿಕ ಸಸ್ಯವನ್ನಾಗಿ ಇಡಲು ಕೂಡ ಇದನ್ನು ಉಪಯೋಗಿಸ್ತಾರೆ. ಅಂದರೆ ರೈತರು ಇದನ್ನು ಸಾಮಾನ್ಯ ಬೆಳೆಯನ್ನಾಗಿ ಅಥವಾ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಬೇಕಾಗುತ್ತೆ ಇದನ್ನ. ರೈತರ ದೃಷ್ಟಿಯಿಂದ ನೋಡಿದರೆ ಬರ್ಡ್ ಆಫ್ ಪ್ಯಾರಡೈಸ್ ಅಥವಾ ಸ್ವರ್ಗದ ಪಕ್ಷಿ ಹೂವಿನ ಬೆಳೆಯನ್ನು ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಬಹುದು. ಏಕೆಂದರೆ ಈ ಹೂವನ್ನು ಕತ್ತರಿಸಿದ ಹೂವನ್ನಾಗಿ ಬಳಸೋದ್ರಿಂದ ಹಾಗೂ ಇದರ ವಿಶೇಷ ಆಕಾರದಿಂದ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಮತ್ತು ಬೆಲೆ ಕೂಡ ಇದೆ. ಅಂದರೆ ಕತ್ತರಿಸಿದ ಹೂವಾಗೂ ಕೂಡ ಇದನ್ನು ಬೆಳೆದು ನಾವು ಬಳಸ್ಕೋಬಹುದು. ಹೌದು. ಇನ್ನು ಈ ಒಂದು ಹೂವಿನ ಒಂದು ವಿಶೇಷ ಆಕರ್ಷಣೆಗೆ ಕಾರಣಗಳೇನು ಅಂತೀರಿ? ಈ ಹೂವನ್ನು ನೋಡಿದರೆ ಮೊದಲನೇದಾಗಿ ಹಡಗಿನ ಆಕಾರದ ಬ್ರಾಕ್ನಿಂದ ಹೊರಸೂಸುವ ಪಕ್ಷಿಯ ತಲೆಗೆ ಹೋಲುವ ಕಿತ್ತಳೆಯ ಬಣ್ಣಯುಕ್ತ ಅಥವಾ ನೀಲಿ ಕೆನ್ನೀಲಿ ಬಣ್ಣಯುಕ್ತ ಅಲಂಕಾರವಾಗಿ ತೋರುವ ಹೂಗಳು ಒಟ್ಟಾರೆ ಆಕರ್ಷಣೀಯವಾಗಿ ಕಾಣುತ್ತವೆ. ಈ ವಿಶೇಷತೆಯೇ ಹೂವಿನ ಆಕರ್ಷಣೆಗೆ ಕಣ್ಮನ ಸೆಳೆಯುವ ಹಾಗೂ ಹೂವಿನ ಅಲಂಕಾರಗಳಲ್ಲಿ ಎದ್ದು ಕಾಣಲು ಕಾರಣವಾಗಿದೆ. ಈ ಬರ್ಡ್ ಆಫ್ ಪ್ಯಾರಡೈಸ್ ಅಥವಾ ಈ ಸ್ವರ್ಗದ ಪಕ್ಷಿಯ ಹೂವಿನ ಒಂದು ಬೆಳೆಯ ಮೂಲ ಸ್ಥಾನ ಯಾವುದು ಅಂತೀರಿ? ಈ ಹೂ ನಮ್ಮ ದೇಶದಲ್ಲ, ಇದರ ಮೂಲ ಸ್ಥಾನ ದಕ್ಷಿಣ ಆಫ್ರಿಕಾ. ಮತ್ತೆ ಇದರ ವೈಜ್ಞಾನಿಕ ಹೆಸರು ಮತ್ತು ಕುಟುಂಬಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಇದರ ಸಸ್ಯಶಾಸ್ತ್ರೀಯ ನಾಮ ಸ್ಟ್ರೆಲಿಡ್ಜಿಯಾ ರೆಜಿನೆ ಎಂದು. ಸ್ಟ್ರೆಲಿಡ್ಜಿಯಾ ರೆಜಿನೆ, ಹೌದು ರೆಜಿನೆ. ಇದರ ಕುಟುಂಬ ಸ್ಟ್ರೆಲಿಡ್ಜಿಯೇಸೆ ಅಂತ ಇದೆ. ಆ ಒಂದು ಕುಟುಂಬಕ್ಕೆ ಇದು ಸೇರ್ಕೊಂಡಿದೆ. ಹೌದು. ಮತ್ತೆ ಇದನ್ನ ಹೋಲುವಂತ ಪ್ರಭೇದಗಳೇನಾದರೂ ಇದಾವೆ, ಅವು ಯಾವ್ಯಾವ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ನೋಡಿ, ಸ್ಟ್ರೆಲಿಡ್ಜಿಯಾ ರೆಜಿನೆ ಪ್ರಭೇದಕ್ಕೆ ಹೋಲುವಂತ ಇತರೆ ಪ್ರಭೇದಗಳು ಕೂಡ ಇವೆ. ಉದಾಹರಣೆಗೆ ಹೇಳಬೇಕಾದ್ರೆ ಸ್ಟ್ರೆಲಿಡ್ಜಿಯಾ ಆಲ್ಬಾ, ಇದು ಬಿಳಿ ಹೂಗಳಿಂದ ಬಿಡುತ್ತೆ. ಇದನ್ನು ಬಿಳಿ ಸ್ವರ್ಗದ ಪಕ್ಷಿ ಹೂ ಅಂತ ಕರೀತಾರೆ. ಇದೇ ತರ ಮತ್ತೊಂದು ಸ್ಟ್ರೆಲಿಡ್ಜಿಯಾ ಕಾಡೇಟಾ, ಇದನ್ನು ಆಫ್ರಿಕಾದ ಮರುಭೂಮಿ ಬಾಳೆ ಅಂತ ಕರೀತಾರೆ. ಮತ್ತೊಂದು ಸ್ಟ್ರೆಲಿಡ್ಜಿಯಾ ನಿಕೋಲೈ, ಇದನ್ನು ಬೃಹತ್ ಸ್ವರ್ಗದ ಪಕ್ಷಿ ಹೂ ಅಥವಾ ಕಾಡು ಬಾಳೆ ಅಂತ ಕರೀತಾರೆ. ಇದೇ ತರ ಇನ್ನೊಂದು ಕೂಡ ಇದೆ, ಸ್ಟ್ರೆಲಿಡ್ಜಿಯಾ ಜೆನ್ಸಿಯಾ ಅಂತ, ಇದು ತೀರಾ ಚಿಕ್ಕದ ಎಲೆಗಳನ್ನು ಬಿಡುತ್ತೆ. ಇಷ್ಟೆಲ್ಲ ವೈವಿಧ್ಯತೆ ಈ ಒಂದು ಸ್ಟ್ರೆಲಿಡ್ಜಿಯಾ ಪ್ರಭೇದದಲ್ಲಿ ನಾವು ಕಾಣಬಹುದು. ಇದೆ ಬರ್ಡ್ ಆಫ್ ಪ್ಯಾರಡೈಸ್ ಹೂವಿನ ಬೆಳೆ, ಎಷ್ಟು ಅವಧಿವರೆಗೂ ಇದನ್ನು ನಾವು ಒಂದ್ಸರಿ ನಾಟಿ ಮಾಡಿದ್ರೆ ಬೆಳಕಬಹುದು ಅಂತೀರಿ? ಈ ಹೂವಿನ ಬೆಳೆಯನ್ನು ಸಾಮಾನ್ಯವಾಗಿ ಬಹುವಾರ್ಷಿಕ ಬೆಳೆಯನ್ನಾಗಿ ಬೆಳೆಯಬಹುದಾಗಿದೆ. ಒಂದ್ಸರಿ ನಾವು ಹಾಕೊಂಡ್ರೆ ಬಹಳ ವರ್ಷಗಳವರೆಗೆ ಬರುತ್ತೆ. ಮುಖ್ಯವಾಗಿ ಯಾವ್ಯಾವ ದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ ಅಂತೀರಿ? ಇದನ್ನು ಅಮೆರಿಕ, ಇಸ್ರೇಲ್, ದಕ್ಷಿಣ ಆಫ್ರಿಕಾ ಮತ್ತು ಭಾರತದಂತ ದೇಶಗಳಲ್ಲಿ ಬೆಳೆಯಲಾಗ್ತಾ ಇದೆ. ಮುಖ್ಯವಾಗಿ ಈ ಬೆಳೆನಲ್ಲಿ ಗುಂಪುಗಳು ಅಥವಾ ತಳಿಗಳೇನಾದರೂ ಇದಾವೆ, ತಳಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಗಿಡಗಳ ಬೆಳವಣಿಗೆಯನ್ನು ಆಧರಿಸಿ ಮೂರು ಗುಂಪುಗಳನ್ನಾಗಿ ಮಾಡಲಾಗಿದೆ. ಮೊದಲನೇದಾಗಿ ಹ್ಯೂಮಿಲಿಸ್ ಗುಂಪು ಅಂತ, ಇದರಲ್ಲಿ ಗಿಡಗಳು ಒತ್ತಾಗಿ ಬೆಳೀತಾವೆ, ಎತ್ತರ ಮಧ್ಯಮವಾಗಿರುತ್ತೆ. ಎರಡನೇ ಗುಂಪು ಗ್ಲೌಕಾ ಅಂತ, ಇದರಲ್ಲಿ ಎಲೆಗಳು ದಪ್ಪಗೆ ಇರ್ತವೆ, ದಟ್ಟೆ ಹಸಿರಾಗಿರ್ತವೆ ಮತ್ತು ಆಕರ್ಷಣೀಯವಾಗಿ ಕೂಡ ಇರ್ತವೆ. ಗಿಡಗಳು ಮಧ್ಯಮದಿಂದ ಎತ್ತರದವರೆಗೆ ಬೆಳೀತಾವೆ. ಕಿತ್ತಳೆ ಬಣ್ಣದ ಹೂಗಳನ್ನು ಈ ಗಿಡಗಳು ಬಿಡ್ತಾವೆ. ಮೂರನೇ ಗುಂಪು ರೂಟಿ ಲೆನ್ಸ್ ಅಂತ, ಇದರಲ್ಲಿ ಗಿಡಗಳು ಮಧ್ಯಮ ಎತ್ತರ ಇರ್ತವೆ, ಎಲೆಗಳು ಕೆನ್ನೀಲಿ ಬಣ್ಣದ ಮಧ್ಯನಾಳವನ್ನು ಹೊಂದಿರ್ತವೆ, ಹೂಗಳು ಆಕರ್ಷಣೀಯವಾಗಿ ಕೂಡ ಇರ್ತವೆ. ಇವುಗಳ ಜೊತೆಯಲ್ಲಿ ತಳಿಗಳಂತ ನಾವು ಹೇಳಬೇಕಾದ್ರೆ ಹೂವಿನ ಬಣ್ಣದ ಮೇಲೆ ಆಧರಿಸಿ ನಾವು ತಳಿಗಳಂತ ಹೇಳಬಹುದು. ಈಗ ತಿಳಿ ಬಣ್ಣ, ದಟ್ಟ ಬಣ್ಣ ಅಂತ ಹೇಳ್ತೀವಿ. ಇದರಲ್ಲಿ ಹೂಗಳು ಕಿತ್ತಳೆ ಬಣ್ಣದ ಜೊತೆಯಲ್ಲಿ ನೀಲಿ ಕೆನ್ನೀಲಿ ಬಣ್ಣದ ಹೂಗಳನ್ನು ಬೆಳೆದ್ರಿಂದ ಅದರ ಮೇಲೆ ಕೂಡ ನಾವು ವಿಂಗಡಣೆ ಮಾಡಬಹುದು. ತಾವು ಈಗಾಗಲೇ ಪ್ರಭೇದಗಳನ್ನು ತಿಳಿಸ್ಕೊಟ್ಟಿದ್ದೀರ, ಈ ಒಂದು ಪ್ರಭೇದಗಳಲ್ಲಿ ಹೆಚ್ಚು ಎತ್ತರಕ್ಕೆ ಬೆಳೆಯುವಂತ ಪ್ರಭೇದ ಯಾವುದು ಅಂತೀರಿ? ಎಲ್ಲಾ ಪ್ರಭೇದಗಳನ್ನು ತೆಗೆದುಕೊಂಡ್ರೆ ಸ್ಟ್ರೆಲಿಡ್ಜಿಯಾ ನಿಕೋಲೈ ಎಂಬ ಪ್ರಭೇದವು 10 ಮೀಟರ್ ಎತ್ತರಕ್ಕೆ ಕೂಡ ಬೆಳೆಯುತ್ತೆ. ಬೇರೆ ಪ್ರಭೇದಗಳನ್ನು ತೆಗೆದುಕೊಂಡ್ರೆ 2 ಮೀಟರ್ ರಿಂದ 6 ಮೀಟರ್ ಎತ್ತರಕ್ಕೆ ಬೆಳೆಯುವುದನ್ನು ನಾವು ನೋಡಬಹುದು. ಅಂದ್ರೆ ಈ ಬರ್ಡ್ ಆಫ್ ಪ್ಯಾರಡೈಸ್ ಬೆಳೆಯ ಎಲೆಗಳನ್ನು ಕೂಡ ನಾವು ಬಳಸ್ಕೋಬಹುದು ಅಂತ ಕೇಳಿದೀವಿ, ಇದು ನಿಜವೇ? ಹೌದು, ತಾವು ಸರಿಯಾದ ಪ್ರಶ್ನೆಯನ್ನು ಕೇಳಿದಿರಿ. ಈ ಬರ್ಡ್ ಆಫ್ ಪ್ಯಾರಡೈಸ್ ಅಥವಾ ಸ್ವರ್ಗದ ಪಕ್ಷಿ ಹೂವು, ಇದರಲ್ಲಿ ಹೂ ಮಾತ್ರ ವಾಣಿಜ್ಯ ವಸ್ತು ಅಲ್ಲ, ಇದರ ಜೊತೆಯಲ್ಲಿ ಎಲೆ ಕೂಡ ವಾಣಿಜ್ಯ ವಸ್ತುವನ್ನು ನಾವು ಬಳಸಬಹುದು. ಹೂವಿನ ಅಲಂಕಾರ ನಾವೇನ್ ಮಾಡ್ತೀವೋ ಅದರಲ್ಲಿ ಎಲೆಗಳನ್ನು ಮಧ್ಯದಲ್ಲಿ ಸೇರಿಸಿ ಅಲಂಕಾರ ಮಾಡಿ ಉಪಯೋಗ ಮಾಡಬಹುದಾಗಿದೆ. ಈ ಬರ್ಡ್ ಆಫ್ ಪ್ಯಾರಡೈಸ್ ಅಥವಾ ಸ್ಟ್ರೆಲಿಡ್ಜಿಯ ರಜನಿಯನ್ನು ನಾವು ಎಂತಹ ಒಂದು ಮಣ್ಣಲ್ಲಿ ಬೆಳಕಬಹುದು ಅಂತೀರಿ? ಬರ್ಡ್ ಆಫ್ ಪ್ಯಾರಡೈಸ್ ಅಥವಾ ಸ್ವರ್ಗದ ಪಕ್ಷಿ ಹೂವನ್ನು ಎಲ್ಲಾ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ. ಅದರಲ್ಲೂ ಫಲವತ್ತಾದ ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಬಹಳ ಸೂಕ್ತ. ಮಣ್ಣಿನ ರಸಸಾರ 7.5 ಇರಬೇಕು, ಸಾವಯವ ಗೊಬ್ಬರದಿಂದ ಕೂಡಿರಬೇಕು. ಈ ಬೆಳೆಗೆ ಬರ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಇದೆ ಮತ್ತು ಹೆಚ್ಚು ಉಪ್ಪಿನಂಶ ಹೊಂದಿದ ಮಣ್ಣನ್ನು ಇದು ಸಹಿಸೋದಿಲ್ಲ, ಲವಣಾಂಶ ಕಡಿಮೆ ಇರಬೇಕು. ಹೌದು. ಮುಖ್ಯವಾಗಿ ಯಾವ ತರದ ಒಂದು ಹವಾಗುಣದಲ್ಲಿ ಈ ಒಂದು ಸ್ಟ್ರೆಲಿಡ್ಜಿಯ ರಜನೆಯನ್ನ ಚೆನ್ನಾಗಿ ಬೆಳೆಯಬಹುದು ಅಂತ? ಈ ಹೂವಿನ ಬೆಳೆಯನ್ನು ಉಷ್ಣವಲಯ ಹಾಗೂ ಸಮತೀತೋಷ್ಣ ವಲಯ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯಬಹುದಾಗಿದೆ. ಅದರಲ್ಲೂ ಸಮತೀತೋಷ್ಣ ವಲಯದ ಪ್ರದೇಶಗಳಲ್ಲಿ ಇದನ್ನು ಹಸಿರು ಮನೆಯಲ್ಲಿ ಅಥವಾ ಗಾಜಿನ ಮನೆಯಲ್ಲಿ ಕೆಲವು ಕಡೆ ಬೆಳೆಯಬಹುದಾಗಿದೆ. ಇದಕ್ಕೆ ತಂಪಾದ ಒಣಹವೆ ಸೂಕ್ತ. ಚೆನ್ನಾಗಿ ಬೆಳಕು ಮತ್ತು ಬಿಸಿಲು ಬೀಳೋ ಪ್ರದೇಶ ಈ ಬೆಳೆಗೆ ಪೂರಕವಾಗಿದೆ. ರಾತ್ರಿ ಉಷ್ಣಾಂಶ 10-12 ಡಿಗ್ರಿ ಸೆಲ್ಸಿಯಸ್ ಹಾಗೂ ದಿನದ ಉಷ್ಣಾಂಶ 18-21 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಉತ್ತಮ ಹೂಗಳನ್ನು ಪಡೆಯಬಹುದಾಗಿದೆ. ಈ ಒಂದು ಸ್ವರ್ಗದ ಪಕ್ಷಿ ಹೂವಿನ ಬೆಳೆಯನ್ನು ನಾವು ಪ್ರಾರಂಭ ಮಾಡೋದಕ್ಕೆ ಅಥವಾ ನಾಟಿಗೆ ಯಾವ ಕಾಲ ಸೂಕ್ತ ಅಂತೀರಾ? ಸ್ವರ್ಗದ ಪಕ್ಷಿ ಹೂ ಬೆಳೆಯನ್ನು ನಾಟಿ ಮಾಡಲು ಜೂನ್ರಿಂದ ಹಿಡಿದು ಅಕ್ಟೋಬರ್ ವರೆಗೆ ಸೂಕ್ತ ಕಾಲ ಇದೆ. ಮಳೆಗಾಲನೇ ಇದಕ್ಕೆ ಸೂಕ್ತ ಅಂತ ತಾವು ಅಭಿಪ್ರಾಯಪಡ್ತೀರ. ಮುಖ್ಯವಾಗಿ ಈ ಹವಾಗುಣದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದರೆ ಈ ಗಿಡದ ಹೂಗಳ ಒಂದು ಗುಣಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಗತ್ತೆ? ಉತ್ತಮ ಪ್ರಶ್ನೆಯನ್ನೇ ಕೇಳಿದಿರಿ. ಅರೆ ನೆರಳಿನಲ್ಲಿ ಬೆಳೆಯುವ ಗಿಡಗಳು ಎತ್ತರವಾಗಿದ್ದು ದೊಡ್ಡ ಹೂಗಳನ್ನು ಬಿಡುತ್ತವೆ. ಅದೇ ಪೂರ್ಣ ಬಿಸಿಲಿನಲ್ಲಿ ಬೆಳೆಯುವ ಗಿಡಗಳು ಚಿಕ್ಕದಾಗಿದ್ದು ಹೂಗಳು ಚಿಕ್ಕ ಕಾಂಡಗಳ ಮೇಲೆ ಬಿಡುತ್ತವೆ. ಗಿಡಗಳಿಗೆ ಸರಾಸರಿ 4,000-8,000 ಫುಟ್ ಕ್ಯಾಂಡಲ್ ಲೈಟ್ಸ್ ಬಿಸಿಲು ಬೇಕಾಗುತ್ತೆ. ಅಂದ್ರೆ ಇದಕ್ಕೆ ನೆರಳು ಪರದೆಯಲ್ಲಿ ಚೆನ್ನಾಗಿ ಬರುತ್ತೆ ಅಂದಂಗೆ ಆಯ್ತಿದು. ಬರುತ್ತೆ, ಹೊರಗಡೆ ಚೆನ್ನಾಗಿ ಬರುತ್ತೆ. ಎಲ್ಲಿ ಬಿಸಿಲು ಕಡಿಮೆ ಇರುತ್ತೋ ಅಂತ ಪ್ರದೇಶಗಳಲ್ಲಿ ನಾವು ಉತ್ತಮವಾಗಿ ಕೂಡ ಸ್ವಲ್ಪ ಉತ್ತಮವಾಗಿ ಬರುತ್ತೆ. ಅವು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಕೊಟ್ಟು ಬಿಸಿಲು ಬೆಳಕನ್ನು ಕೊಟ್ಟು ನಾವು ಮಾಡಬಹುದು, ಗುಣಮಟ್ಟ ನಿಯಂತ್ರಣ ಮಾಡಬಹುದು. ಮಾಡಬಹುದು. ಮುಖ್ಯವಾಗಿ ಈ ಒಂದು ಬೆಳೆಯ ಸಸ್ಯಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬಹುದು ಅಂತಿದೆ? ಈ ಬೆಳೆಯ ಸಸ್ಯಾಭಿವೃದ್ಧಿಯನ್ನು ಬೀಜಗಳ ಮೂಲಕ ಮಾಡಬಹುದು, ಗಿಡಗಳ ವಿಭಜನೆಯಿಂದ ಕೂಡ ನಾವು ಮಾಡಬಹುದು, ಹಾಗೂ ಕಾಂಡ ಅಥವಾ ಬೇರಿನಿಂದ ಮೊಳಕೆ ಹೊಡೆದು ಬರುವ ಸಣ್ಣ ಕಂದುಗಳಿಂದ ಕೂಡ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಮರಿ ಕಂದುಗಳನ್ನೇನಾದರೂ ನಾವು ಸಸ್ಯಾಭಿವೃದ್ಧಿ ಅಲ್ಲಿ ಉಪಯೋಗಿಸ್ಕೊಂಡ್ರೆ ಅವುಗಳು ಹೂ ಬಿಡಲಿಕ್ಕೆ ಸುಮಾರು 3 ವರ್ಷಗಳಾಗ್ತವೆ. ಇತ್ತೀಚೆಗೆ ಹೊಸ ವಿಧಾನ ಅಂದರೆ ಅಂಗಾಂಶ ಕೃಷಿಯಿಂದ ಕೂಡ ಉತ್ಪಾದಿಸಿದ ಗಿಡಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ, ಹೆಚ್ಚು ಜನಪ್ರಿಯ ಕೂಡ ಆಗಿದ್ದಾವೆ. ಇನ್ನು ಭೂಮಿಯನ್ನು ಸಿದ್ಧಪಡಿಸುವಂಥ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮೊದಲನೇದಾಗಿ ನಾವು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಬೇಕು, ಹದಗೊಳಿಸಬೇಕು. ನಂತರ 60 ಘನ ಸೆಂಟಿಮೀಟರ್ ಗಾತ್ರದ ಗುಣಿಗಳನ್ನು 1 ಮೀಟರ್ ಮತ್ತು 1 ಮೀಟರ್ ಅಂತರದಲ್ಲಿ ತೆಗೆಯಬೇಕಾಗುತ್ತೆ. ಅಂದರೆ ಸಾಲುಗಳ ನಡೆ 1 ಮೀಟರ್, ಪ್ರತಿ ಸಾಲಿನಲ್ಲಿ ಗಿಡಗಳ ನಡೆ ಕೂಡ 1 ಮೀಟರನ್ನು ಅಂತರ ಇಟ್ಕೊಂಡು ತಯಾರು ಮಾಡಬೇಕು. ಮೇಲ್ಮಣ್ಣಿನ ಜೊತೆ ಗುಂಡಿಗಳಲ್ಲಿ 10-15 ಕಿಲೋಗ್ರಾಂ ಉತ್ತಮ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಮಿಶ್ರ ಮಾಡಬೇಕು. ಪ್ರತಿ ಗುಣಿಗೆ ಇದನ್ನು ತುಂಬಬೇಕು. ನಾಟಿ ಮಾಡಿದ ನಂತರ ಕೋಲಿನ ಆಶ್ರವನ್ನು ಕೂಡ ಗಿಡಕ್ಕೆ ಕೊಡಬೇಕಾಗುತ್ತೆ. ಅಂದರೆ 1 ಹೆಕ್ಟೇರ್ಗೆ ಎಷ್ಟು ಕಂದುಗಳು ಅಥವಾ ಗಿಡಗಳು ಬೇಕಾಗ್ತವೆ ಅಂತೀರಿ? 1 ಹೆಕ್ಟೇರ್ಗೆ ಸುಮಾರು 7,000-7,500 ಕಂದುಗಳು ಅಥವಾ ಗಿಡಗಳು ಬೇಕಾಗ್ತವೆ. ಇನ್ನು ಈ ಬೀಜದಿಂದ ಕೂಡ ವಂಶಾಭಿವೃದ್ಧಿಯನ್ನು ಮಾಡಕೋಬಹುದು ಅಂತ ಈ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬೀಜದಿಂದ ಏನೋ ವೃದ್ಧಿ ಮಾಡಬಹುದು, ವಂಶವೃದ್ಧಿ ಆಗುತ್ತೆ, ಅದರಲ್ಲೇನು ಸಂಶಯನೇ ಇಲ್ಲ. ಆದರೆ ಸ್ವಲ್ಪ ಕಷ್ಟದ ಕೆಲಸ ಇದು. ನೋಡಿ, ನಾನು ಏನ್ ಹೇಳ್ತೇನೆ ಅಂದ್ರೆ, ಈಗ ಬೀಜ ಕಪ್ಪಗೆ ಇರುತ್ತೆ, ಅದರ ಒಂದು ತುದಿಯಲ್ಲಿ ಕಿತ್ತಳೆ ಬಣ್ಣದ ಹತ್ತಿ ಅಂತ ಕೂದುಗಳಿರ್ತವೆ, ಮತ್ತು ಇದು ಬಟಾಣಿ ಗಾತ್ರದಲ್ಲಿ ಇರುತ್ತೆ. ಈ ಬೀಜದ ಮೇಲ್ಮೇ ಗಟ್ಟಿಯಾಗಿರುತ್ತೆ. ಆ ಕಾರಣದಿಂದ ಇದನ್ನು ನಾವು ಮೆತ್ತವಾಗಿಸಲು ಉಗುರು ಬೆಚ್ಚಿನ ನೀರಿನಲ್ಲಿ ಕೆಲ ಗಂಟೆ ಕಾಲ ನೆನೆಸಬೇಕು. ತದನಂತರ ಗಡಸು ನೆಲದ ಮೇಲೆ ಉಜ್ಜಬೇಕಾಗುತ್ತೆ. ಹೀಗೆ ಉಪಚರಿಸಿದ ಬೀಜಗಳನ್ನು ವರ್ಮಿಕಲೈಟ್ ಮಾಧ್ಯಮದಲ್ಲಿ ಅಥವಾ 1:1 ಪ್ರಮಾಣದ ಪೀಟ್ ಮತ್ತು ಪರ್ಲೈಟ್ ಮಾಧ್ಯಮದಲ್ಲಿ 1.5 ಅಂಗುಲ ಆಳದಲ್ಲಿ ಬಿತ್ತನೆ ಮಾಡಬೇಕು. ಈ ಕೆಲಸಕ್ಕೆ ಪ್ರೋಟ್ರೇಗಳನ್ನು ಬಳಸಬಹುದು. ಮಧ್ಯಮ ಸದಾ ತೇವ ಇದ್ರೆ ಬೀಜ 2-3 ತಿಂಗಳಲ್ಲಿ ಮುಳಿಯುತ್ತೆ. ತೇವಾಂಶ ಕಾಪಾಡಲಿಕ್ಕೋಸ್ಕರ ಪ್ರೋಟ್ರೇಗಳನ್ನು ನಾವೇನು ಮಾಡ್ತೀವಿ ಅಂದರೆ ಗಾಜಿನಿಂದ ಮುಚ್ಚುತ್ತೀವಿ ಅಥವಾ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚುತ್ತೀವಿ. ನೇರ ಬಿಸಿಲು ಬೀಳಬಾರ್ದು. ಅಂಥ ಜಾಗದಲ್ಲಿ ಇವನ್ನು ಇಟ್ಟರೆ ಮೊಳಕೆ ಒಡೆಯೋದು ಚೆನ್ನಾಗಾಗುತ್ತೆ, ಸಸಿಗಳು ಚೆನ್ನಾಗಿ ಬರ್ತವೆ. ನಂತರ ಈ ಸಸಿಗಳು 2 ಎಲೆ ಹೊಂದಿದ ತಕ್ಷಣ ಅವನ್ನು ನಾವು ಕುಂಡುಗಳಿಗೆ ವರ್ಗಾವಣೆ ಮಾಡ್ತೇವೆ. ಅಂದರೆ ಮುಖ್ಯವಾಗಿ ಎಷ್ಟು ಸಮಯದ ನಂತರ ಈ ಗಿಡಗಳು ಹೂವನ್ನು ಬಿಡ್ತವೆ ಅಂತೀರಿ? ಬೀಜದಿಂದ ವೃದ್ಧಿಪಡಿಸಿದ ಸಸಿಗಳಾದರೆ 3-5 ವರ್ಷಗಳು ಹಿಡಿಯುತ್ತೆ ಹೂ ಬಿಡಲಿಕ್ಕೆ. ಮರಿ ಕಂದುಗಳಾದರೆ ಸುಮಾರು 3 ವರ್ಷಗಳಿಗಾಗಿ ನಾವು ಕಾಯಬೇಕಾಗುತ್ತೆ ಹೂ ಬಿಡಲಿಕ್ಕೆ. ಅದೇ ಗಿಡ ವಿಭಜನೆಯಿಂದ ಪಡೆದ ಸಸಿಗಳಾದರೆ 1-2 ವರ್ಷದಲ್ಲಿ ಹೂ ಬಿಡುತ್ತೆ. ಅಂದರೆ ವಿಭಜನೆ ಮಾಡಿದಾಗ ಅಂದರೆ ಬೇರು ಕೂಡ ಇರೋದ್ರಿಂದ ಸ್ವಲ್ಪ ಹೌದು ಬೇಗ ಹೂ ಬಿಡುತ್ತೆ ಅಂತೀರಿ? ಅಂದರೆ ಈಗ 3 ಸಸ್ಯಾಭಿವೃದ್ಧಿ ಪದ್ಧತಿಗಳಿದಾವಲ್ಲ, ಇದರಲ್ಲಿ ರೈತರಿಗೆ ಉಪಯುಕ್ತವಾದಂಥದ್ದು ಲಾಭದಾಯಕವಾದಂಥದ್ದು ಯಾವುದು ಅಂತೀರಿ? ರೈತದ ಹೆಸರಿಟ್ಟಿಂದ ನೋಡಿದರೆ ಸಮಯದ ಉಳಿತಾಯ ಬಹಳ ಮುಖ್ಯ. ಹೌದು. ಆದ ಕಾರಣ ಗಿಡದ ವಿಭಜನೆಯಿಂದ ಅಂದರೆ ಕ್ಲಂಪ್ ಡಿವಿಷನ್ ಅಂತ ನಾವು ಹೇಳ್ತೀವಿ, ಅದರಿಂದ ಪಡೆದ ಸಸಿಗಳನ್ನು ನಾಟಿಗೆ ಬಳಸೋದ್ರಿಂದ ರೈತರಿಗೆ ಬಹಳ ಲಾಭ. ಬೇಗನೆ ಅವು ಹೂ ಬಿಡಲಿಕ್ಕೆ ಶುರು ಮಾಡ್ತವೆ. ಇದರಿಂದ ಅವರು ಹೂಗಳನ್ನು ಕೊಯ್ಲು ಮಾಡಿ ಮಾರಾಟ ಮಾಡಿ ಬೇಗ ಲಾಭ ಪಡೀಲಿಕ್ಕೆ ಕೊಡ್ಕ ಯೋಗ್ಯ ಆಗುತ್ತೆ. ಇಂತಹ ಒಂದು ಸಸಿಗಳನ್ನು ಪಡ್ಕೊಳ್ಳೋದಕ್ಕೆ ಗಿಡದ ವಿಭಜನೆಯನ್ನು ಯಾವ ಮಾಡಬೇಕಾಗತ್ತೆ? ಗಿಡದ ವಿಭಜನೆ ಮಾಡಬೇಕಾದ್ರೆ ಮೊದಲು ನಾವು ವಯಸ್ಸಾದ 4-5 ಕಾಂಡಗಳುಳ್ಳ ಗಿಡವನ್ನು ಆರಿಸ್ಬೇಕು. ಬೇಸಿಗೆ ಕೊನೆಯ ಸಮಯದಲ್ಲಿ ಅದನ್ನು ಅಗೆದು ತೆಗೆದು ಒಂದೊಂದೇ ಕಾಂಡವುಳ್ಳ ಗಿಡವನ್ನಾಗಿ ಬೇರ್ಪಡಿಸಬೇಕಾಗುತ್ತೆ. ಅಂಥ ಬೇರ್ಪಡಿಸಿದ ಒಂದು ಕಾಂಡವುಳ್ಳ ಗಿಡಗಳನ್ನು ನಾವು ನಾಟಿಗೆ ತಕ್ಷಣ ಉಪಯೋಗಿಸಬಹುದು. ಇನ್ನು ಈ ಒಂದು ಬರ್ಡ್ ಆಫ್ ಪ್ಯಾರಡೈಸ್ ಬೆಳೆಗೆ ಬೇಕಾಗುವಂಥ ಈ ಪೋಷಕಾಂಶಗಳು, ವಿಶೇಷವಾಗಿ ಗೊಬ್ಬರಗಳ ಪ್ರಮಾಣ ಎಷ್ಟೆಷ್ಟು ಯಾವಾಗ ಕೊಡಬೇಕಾಗತ್ತೆ ಅಂತೀರಿ? ಈ ಬೆಳೆಗೆ 25-30 ಟನ್ ಸಾವಯವ ಗೊಬ್ಬರ 1 ಹೆಕ್ಟೇರ್ಗೆ ಹಾಕಬೇಕಾಗತ್ತೆ. ಮತ್ತು ಪ್ರೋಟ್ರೇಗಳಲ್ಲಿ ಬೆಳೆದ ಸಸಿಗಳನ್ನು ಕುಂಡಗಳಿಗೆ ವರ್ಗಾವಣೆ ಮಾಡುವಾಗ ಕುಂಡಗಳಲ್ಲಿ ಮಣ್ಣಿನ ಜೊತೆ ಗೊಬ್ಬರ ಮಿಶ್ರ ಮಾಡಿ ಹಾಕಿರಬೇಕು. ಕಂದಗಳಿಗಾಗಲಿ ಅಥವಾ ಅಂಗಾಂಶ ಕೃಷಿಯಿಂದ ಪಡೆದ ಸಸಿಗಳಿಗಾಗಲಿ 3 ತಿಂಗಳ ಕಾಲ ನೆಲ ಕಚ್ಚಿ ಬೆಳೆದ ನಿಂತ ನಂತರ ಗೊಬ್ಬರ ಕೊಡಲು ಶುರು ಮಾಡಬೇಕಾಗತ್ತೆ. ಬೆಳೆಗಳಿಗೆ ಸಾಮಾನ್ಯವಾಗಿ 6 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 3 ಗ್ರಾಂ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ 10 ದಿನಗಳ ಅಂತರದಲ್ಲಿ 3 ತಿಂಗಳವರೆಗೆ ಸಿಂಪಡಿಸಬೇಕು. ನಂತರ ಸಸಿಗೆ ಅನುಗುಣವಾಗಿ 50-100 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಒದಗಿಸುವ ಸಂಯುಕ್ತ ರಾಸಾಯನಿಕ ಗೊಬ್ಬರ ಕೊಡಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರ ಕೊಡುವಾಗ ಹಂತ ಹಂತದಲ್ಲಿ ಕೊಟ್ಟರೆ ಬಹಳ ಒಳ್ಳೆಯದು, ಒಂದೇ ಸರಿ ಕೊಡಬಾರದು. ಅದ ನಂತರ ಹೂ ಬಿಡುವ ಸಮಯದಲ್ಲಿ 5 ಗ್ರಾಂ ಡೈ ಅಮೋನಿಯಂ ಫಾಸ್ಫೇಟ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ 15 ದಿನಕ್ಕೊಮ್ಮೆ ಅಥವಾ ಫೆರಸ್ ಸಲ್ಫೇಟ್ 1 ಗ್ರಾಂ, ಪೊಟ್ಯಾಷಿಯಂ ಸಲ್ಫೇಟ್ 3 ಗ್ರಾಂ, ಯೂರಿಯಾ 4 ಗ್ರಾಂನಷ್ಟು 2 ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಗಿಡಗಳಿಗೆ ಅವಕ್ಕೆ ಬೇಕಾದ ಪೋಷಕಾಂಶಗಳನ್ನು ಸರಿಯಾದ ಸಮಯದಲ್ಲಿ ಕೊಟ್ಟಂತಾಗುತ್ತೆ. ಅವಳಿಗೆ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ, ಹೂ ಬಿಡೋದು ಕೂಡ ತೊಂದರೆ ಇಲ್ಲದೇ ಆಗುತ್ತೆ, ಒಳ್ಳೆ ಗುಣಮಟ್ಟದ ಹೂಗಳನ್ನು ಕೂಡ ಪಡಿಬಹುದಾಗಿದೆ. ಇನ್ನು ನೀರಾವರಿ ಆಶ್ರಯದಲ್ಲಿ ನಾವು ಇದನ್ನ ಮಾಡ್ಕೋಬೇಕು ಅಂದರೆ ನೀರಾವರಿ ಕ್ರಮದ ಬಗ್ಗೆ ಮತ್ತು ಅಂತರ ಬೇಸಾಯ ಕ್ರಮದ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಹವಾಗುಣವನ್ನು ಆಧರಿಸಿ ವಾರಕ್ಕೊಮ್ಮೆ ನೀರು ಹಾಯಿಸಬೇಕಾಗತ್ತೆ. ಆಗಾಗ ನಾವು ಮಣ್ಣನ್ನು ಕೂಡ ಸಡಿಲಗೊಳಿಸೋದ್ರಿಂದ ತೇವಾಂಶವನ್ನು ಕೂಡ ನಾವು ಕಾಪಾಡದಂತೆ ಆಗುತ್ತೆ. ಇದರಿಂದ ಕಳೆ ನಿಯಂತ್ರಣ ಕೂಡ ಆಗುತ್ತೆ, ಅದರ ಜೊತೆಯಲ್ಲಿ ಪಾಚಿಯನ್ನು ಕೂಡ ನಾವು ಸ್ವಚ್ಛವಾಗಿಡಲು ಸಾಧ್ಯವಾಗುತ್ತೆ. ನಾಟಿ ಮಾಡಿದ ಕೂಡಲೇ ನೀರನ್ನು ಒದಗಿಸೋದನ್ನು ಮಾತ್ರ ಮರೆಯಬಾರದು. ಇನ್ನು ಮುಖ್ಯವಾಗಿ ನಾವು ವಾಣಿಜ್ಯ ದೃಷ್ಟಿಯಿಂದ ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಸಸ್ಯ ಸಂರಕ್ಷಣೆ ಬೆಳೆದು ಬಹಳ ಮುಖ್ಯವಾಗುತ್ತೆ. ಈ ಒಂದು ಸ್ವರ್ಗದ ಪಕ್ಷಿ ಹೂಗೆ ಸಸ್ಯ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಧಾರಾಳವಾಗಿ ಹೇಳ್ತೀವಿ. ನೋಡಿ, ಈ ಬೆಳೆಯನ್ನು ಕಾಡುವ ಕೀಟಗಳಾಗಲಿ ರೋಗಗಳಾಗಲಿ ಬಹಳ ಕಡಿಮೆ. ಮುಖ್ಯವಾಗಿ ಹೇಳಬೇಕಂದ್ರೆ ಹೇನು, ಹಿಟ್ಟು ತೆಗಣೆ, ಶಲ್ಕ ಕೀಟಗಳು ತೊಂದರೆ ಅಂತ ಮಾಡ್ತವೆ. ಇವುಗಳ ಹತೋಟಿಗೆ 1 ಮಿಲಿಲೀಟರ್ ಮೀಥೈಲ್ ಪ್ಯಾರಾಥಿಯಾನ್ ಅಥವಾ 2 ಮಿಲಿಲೀಟರ್ ಆಕ್ಸಿಡೆಮಟಾನ್ ಮೀಥೈಲ್ ಅಥವಾ 1.5 ಮಿಲಿಲೀಟರ್ ಮಾನೋಕ್ರೋಟಫಾಸ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗತ್ತೆ. ಇದರ ಜೊತೆಯಲ್ಲಿ ನೀರು ನಿಲ್ಲೋದ್ರಿಂದ ಅಥವಾ ಹೆಚ್ಚಿಗೆ ನೀರು ಹಾಯಿಸೋದ್ರಿಂದ ಬೇರು ಕೊಳ್ಳಿ ರೋಗವನ್ನು ಕಾಣಬಹುದು. ಆ ಥರ ಏನಾದರೂ ತೊಂದರೆ ಬಂದರೆ ಇಥಜೋಲ್ ಮತ್ತು ಡಯೋಫನೈಟ್ ಮೀಥೈಲ್ ಶಿಲೀಂಧ್ರಯುಕ್ತ ಮಿಶ್ರಣವನ್ನು ನೆಲ ಮತ್ತು ಗಿಡದ ಸುತ್ತ ಒದ್ದೆ ಮಾಡಿದರೆ ಬೇರು ಕೊಳ್ಳಿ ರೋಗ ಹತೋಟಿಗೆ ಬರುತ್ತೆ. ಆಗಾಗ ಶಿಲೀಂಧ್ರ ಎಲೆ ಚುಕ್ಕೆ ರೋಗವನ್ನು ಕೂಡ ಕಾಣಬಹುದಾಗಿದೆ. ಇನ್ನು ಈ ಹೂಗಳನ್ನು ಕೊಯ್ಲು ಮಾಡೋದು ಯಾವಾಗ ಅಂತೀರಿ? ಹೂಗಳನ್ನು ಕೊಯ್ಲು ಮಾಡಬೇಕಾದ್ರೆ ಹಂತ ಬಹಳ ಮುಖ್ಯ. ನೋಡಿ, ಇಡೀ ಹೂವಿನಲ್ಲಿರುವ ಮೊಟ್ಟ ಮೊದಲ ಹೂವು ಅರಳಲು ಪ್ರಾರಂಭಿಸಿದಾಗ ಹೂಗಳನ್ನು ಕೊಯ್ಲು ಮಾಡಬಹುದಾಗಿದೆ. ಅಂದರೆ ಇಳುವರಿ ಎಷ್ಟು ಪಡಿಬಹುದು? ಪ್ರತಿ ಗಿಡದಿಂದ 1 ವರ್ಷಕ್ಕೆ 6-8 ಹೂಗಳನ್ನು ಪಡಿಬಹುದು. ಅಂದರೆ ಮುಖ್ಯವಾಗಿ ಈ ಒಂದು ಹೂಗಳನ್ನು ಕೊಯ್ಲು ಮಾಡಿದ್ದಾದ್ಮೇಲೆ ಎಷ್ಟು ದಿನಗಳವರೆಗೆ ಶೇಖರಿಸಿ ಇಡಬಹುದು ಅಂತೀರಿ? ಹೂದಾನಿಯಲ್ಲಿ ಹೂವನ್ನು ಇಡಬೇಕಾದ್ರೆ 7-10 ದಿನಗಳವರೆಗೆ ನಾವು ಇಡಬಹುದಾಗಿದೆ. ಇನ್ನು ಈ ಕೊಯ್ಲಿನ ನಂತರದಲ್ಲಿ ನಾವು ಈ ಜೀವಿತಾವಧಿಯನ್ನು ಅಂದರೆ ಒಣಗದಂತೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ನಾವು ಸಾಮಾನ್ಯವಾಗಿ ಹೂವನ್ನು ಕೊಯ್ಲು ಮಾಡಿದ ಮೇಲೆ ಮನೆಗಳಲ್ಲಿ ಹೂದಾನಿಯಲ್ಲಿ ಇಡ್ತಾರೆ. ಹೂದಾನಿಯಲ್ಲಿ ನಾವು ಇಡೋ ಮುಂಚೆ ಒಂದು ದ್ರಾವಣವನ್ನು ಹೂದಾನಿಯಲ್ಲಿ ಹಾಕ್ತೇವೆ. ಅಂತಹ ಕತ್ತರಿಸಿದ ಹೂಗಳನ್ನು 10% ಸುಕ್ರೋಸ್, ಅದರ ಜೊತೆ 250 ppm HQC ಮತ್ತು 150 ppm ಸಿಟ್ರಿಕ್ ಆಮ್ಲ ಈ ದ್ರಾವಣದಲ್ಲಿ ಇಟ್ಟರೆ ಅಂತಹ ಹೂಗಳ ಜೀವಾದಿಯನ್ನು ನಾವು ಸ್ವಲ್ಪ ದಿನಗಳವರೆಗೆ ಕೂಡ ಹೆಚ್ಚಿಸ್ಬೋದು. ಇನ್ನು ಮುಖ್ಯವಾಗಿ ಈ ಒಂದು ಸ್ವರ್ಗದ ಪಕ್ಷಿ ಹೂವನ್ನು ಈ ಒಣ ಹೂವನ್ನಾಗಿ ಬಳಸ್ಕೋಬೋದು ಅಂತೀರಿ? ಬಳಸ್ಕೊಳ್ಳೋದಾದರೆ ಹೇಗೆ ಒಣಗಿಸ್ಬೋದು ಅಂತೀರಿ? ನಾನು ಆವಾಗಲೇ ಈ ಹೂವಿನ ಬಗ್ಗೆ ಉಪಯೋಗಗಳನ್ನು ಹೇಳಿದ್ದೀನಿ. ಇದನ್ನು ಒಣ ಹೂವನ್ನಾಗಿ ಕೂಡ ನಾವು ಉಪಯೋಗಿಸ್ಬೋದು. ಈ ಹೂವನ್ನು ಒಣಗಿಸಿದ ಹೂವನ್ನಾಗಿ ಉಪಯೋಗಿಸಬೇಕಾದ್ರೆ ಯಾವ ವಿಧಾನವನ್ನು ನಾವು ಪಾಲಿಸಬೇಕು ಅಂತ ಹೇಳ್ತೇನೆ. ಕತ್ತರಿಸಿದ ಹೂವು ಅಥವಾ ನಾವು ಎಲೆಯನ್ನು ಕೂಡ ಒಣಗಲಿಕ್ಕೆ ಉಪಯೋಗಿಸ್ಬೋದು. ಮೊದಲು ಒಂದು ಹೂವು ಅಥವಾ ಒಂದು ಎಲೆಯನ್ನು ತೆಗೆದುಕೊಳ್ಬೇಕು. ಎಲೆ ತೊಟ್ಟಿನ ಕೊನೆಯ ಭಾಗ ಅಥವಾ ಕತ್ತರಿಸಿದ ಹೂವಿನ ಕಾಂಡದ ಕೊನೆಯ ಭಾಗವನ್ನು ನಾವು ಜಜ್ಜಬೇಕು. ಅದ ನಂತರ 1:2 ಗ್ಲಿಸರಿನ್ ಮತ್ತು ನೀರಿನ ದ್ರಾವಣದಲ್ಲಿ 4-5 ಆಳದಲ್ಲಿ ಅದ್ದಿ ಇಡಬೇಕು. 1 ಬಿಟ್ಟರೆ ಏನಾಗುತ್ತೆ, ಗ್ಲಿಸರಿನ್ ಸಂಪೂರ್ಣವಾಗಿ ಕಾಂಡ ಭಾಗ ಆವರಿಸ್ಕೊಳ್ಳುತ್ತೆ, ಎಲೆಯನ್ನು ಆವರಿಸ್ಕೊಳ್ಳುತ್ತೆ. ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಕೊನೆಯ ಭಾಗದಿಂದ ನೀರು ಹನಿ ಹನಿಯಾಗಿ ಹೊರ ಬರೋದನ್ನು ನಾವು ಕಾಣಬಹುದು. ಈ ಥರ ನಿಮಗೆ ಗೊತ್ತಾದಾಗ ಅವನ್ನು ತಲೆ ಕೆಳಗೆ ಮಾಡಿ ಜೋತಾಡೋ ರೀತಿಯಲ್ಲಿ ಅಥವಾ ನೇತಾಡೋ ರೀತಿಯಲ್ಲಿ ಕಟ್ಟಿ ಸ್ವಲ್ಪ ದಿವಸ ಇಟ್ಟರೆ ಹೂಗಳು ಒಣಗಿ ನಿಮಗೆ ಒಣಗಿದ ಹೂಗಳು ಸಿಗೋ ಸಾಧ್ಯತೆ ಇದೆ. ಹೀಗೆ ನಾವು ಒಣ ಹೂವನ್ನು ಕೂಡ ಇದನ್ನ ಲಾಭದಾಯಕವಾಗಿ ಬಳಸ್ಕೋಬಹುದು, ಉಪಯೋಗಿಸ್ಬೋದು. ತುಂಬ ಸಂತೋಷ ಡಾಕ್ಟರ್ ಗೋಪಿನಾಥ್ ಅವರೇ. ಇತ್ತೀಚೆಗೆ ಈ ಬರ್ಡ್ ಆಫ್ ಪ್ಯಾರಡೈಸ್ ಹೂವಿನ ಬೆಳೆ ಬೇಸಾಯ ನಮ್ಮ ರೈತ ಬಾಂಧವರಲ್ಲಿ ಜನಪ್ರಿಯವಾಗ್ತಾ ಇದೆ. ಸಾಕಷ್ಟು ಜನ ರೈತರು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ವಿಶೇಷವಾಗಿ ನಮ್ಮ ರೈತ ಮಹಿಳೆಯರಿಗೆ ಈ ಒಂದು ವಿಷಯವನ್ನು ತಿಳಿಸೋಣ ಅಂತಂದು ತಮ್ಮನ್ನು ಎಷ್ಟೆಲ್ಲ ಕೇಳಿದೆ, ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಬರ್ಡ್ ಆಫ್ ಪ್ಯಾರಡೈಸ್ ಹೂವಿನ ಬೇಸಾಯ ಕ್ರಮಗಳು ಈ ಕುರಿತು ಡಾಕ್ಟರ್ ಗೋಪಿನಾಥ್ ಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಡಿಎಸ್ಎಸ್ ಕುರಿತು ಮಾಹಿತಿ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಚಂದ್ರಯಾನ 3 ಮಿಷನ್ನ ಅದ್ವಿತೀಯ ಯಶಸ್ಸನ್ನು ಆಚರಿಸಲು 23 ರಾಷ್ಟ್ರೀಯ ಅಂತರಿಕ್ಷ ದಿನವನ್ನಾಗಿ ಘೋಷಿಸಿದರು. ಭಾರತವು 23 August 2024 ತನ್ನ ಮೊದಲ ರಾಷ್ಟ್ರೀಯ ಅಂತರಿಕ್ಷ ದಿನವನ್ನು ಆಚರಿಸಿತು. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ತನ್ನ ವಿವಿಧ ಕಾರ್ಯಗಳಿಗೆ ಅಂತರಿಕ್ಷ ತಂತ್ರಜ್ಞಾನವನ್ನು ಸಕ್ರಿಯವಾಗಿ ಉಪಯೋಗಿಸುತ್ತಿದೆ. ಉದಾಹರಣೆಗೆ ಬೆಳೆ ಸಮೀಕ್ಷೆ, ಬೆಳೆ ಮೇಲ್ವಿಚಾರಣೆ, ಕೃಷಿ ಉತ್ಪನ್ನಗಳನ್ನು ಒಣಗಿಸಿ ಮೌಲ್ಯವರ್ಧನೆ ಮಾಡುವುದು ಇತ್ಯಾದಿ. ಈ ದಿಕ್ಕಿನಲ್ಲಿ ಮುಂದುವರಿಯುತ್ತಾ ಸಚಿವಾಲಯವು ಒಂದು ವಿಶೇಷ ವ್ಯವಸ್ಥೆಯಾದ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಂದರೆ ಕೃಷಿ ಡಿಎಸ್ಎಸ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿ ಇದರ ಉದ್ಘಾಟನೆಯನ್ನು ರಾಷ್ಟ್ರೀಯ ಅಂತರಿಕ್ಷ ದಿನದ ಸಂದರ್ಭದಲ್ಲಿ ಮಾಡಲಾಯಿತು. ಕೃಷಿ ಡಿಎಸ್ಎಸ್ ಒಂದು ವಿಶೇಷವಾದ ವೇದಿಕೆಯಾಗಿದ್ದು ಇದನ್ನು ಭಾರತೀಯ ಕೃಷಿಗೋಸ್ಕರವಾಗಿಯೇ ವಿಶೇಷ ರೂಪದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಮಾಧ್ಯಮದಿಂದ ವ್ಯಾಪಕವಾದ ಡಾಟಾ ಅಂದರೆ ಉಪಗ್ರಹದ ಚಿತ್ರಗಳು, ಹವಾಮಾನ ವರದಿ, ಜಲಾಶಯದ ಶೇಖರಣಾ ಸಾಮರ್ಥ್ಯ, ಭೂಮಿಯ ಜಲಮಟ್ಟ ಮತ್ತು ಇನ್ನಿತರ ಉಪಯುಕ್ತ ಮಾಹಿತಿಗಳು ಎಷ್ಟೇ ಸಮಯದಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಸುಲಭವಾಗಿ ಲಭಿಸುವಂತಾಗಿದೆ. ಕೃಷಿ ನಿರ್ಧಾರ ಬೆಂಬಲ ಬೆಲೆ ವ್ಯವಸ್ಥೆ ಅಂದರೆ ಡಿಎಸ್ಎಸ್ನಲ್ಲಿ ವ್ಯಾಪಕವಾಗಿ ಕೃಷಿ ನಿರ್ವಹಣೆಯನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲಾದ ಕೆಲವು ಸುಧಾರಿತ ಘಟಕಗಳಿವೆ. ಕೃಷಿ ಭೂಮಿಯ ವಿಸ್ತಾರದಿಂದ ಹಿಡಿದು ಮಣ್ಣಿನ ಅತಿ ಸಣ್ಣ ಕಣದವರೆಗೆ ಕೃಷಿ ಡಿಎಸ್ಎಸ್ ಎಲ್ಲವೂ ಒಳಗೊಂಡಿದೆ. ಬೆಳೆ ಸಮೀಕ್ಷೆ ಮತ್ತು ಮೇಲ್ವಿಚಾರಣೆಯಿಂದ ನಾವು ಎಲ್ಲಿ ಯಾವ ಬೆಳೆಯನ್ನು ವಿವಿಧ ವರ್ಷಗಳಲ್ಲಿ ಬೆಳೆದಿದ್ದೇವೆ ಎಂಬುದನ್ನು ಪಾರ್ಸಲ್ ಲೆವೆಲ್ ಕ್ರಾಪ್ನಲ್ಲಿ ವಿಶ್ಲೇಷಣೆ ಮಾಡಿ ಯಾವ ಬೆಳೆ ಬೆಳೆದರೆ ಉತ್ತಮ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸಹಕರಿಸುತ್ತದೆ. ಈ ಮಾಹಿತಿ ಬೆಳೆ ಸರದಿ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಕಾರಿಯಾಗಿದೆ ಹಾಗೂ ಮಿಶ್ರ ಕೃಷಿಯನ್ನು ಪ್ರೋತ್ಸಾಹಿಸಿ ನಿರಂತರ ಕೃಷಿಯನ್ನು ಬೆಂಬಲಿಸುತ್ತದೆ. ಬರ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡುವ ಮೂಲಕ ಬೆಳೆ ಒಣಗುವ ಮೊದಲೇ ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಮಣ್ಣಿನ ತೇವಾಂಶ ಮತ್ತು ನೀರಿನ ಸಂಗ್ರಹಣಾ ಸಾಮರ್ಥ್ಯ,

ರವಿಶಂಕರ್ ಶಾನ್ಬಾಗ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10:30 ಸ್ವಗ್ರಾಮ ಅಭ್ಯಾತ್ಮಂಗಲ ಒಂಟಿ ಅಂಗಡಿಯಲ್ಲಿ ನಡೆಯಲಿದೆ. ಮಡಿಕೇರಿ 60 ಒಕ್ಲು ಗ್ರಾಮದ ತಳೂರು ದಿವಂಗತ ಬೋಪಣ್ಣ ಅವರ ಪತ್ನಿ ಜಾನಕಿ ಅವರು ಇಂದು ನಿಧನರಾಗಿದ್ದಾರೆ. 93 ವರ್ಷ ಪ್ರಾಯದ ತಳೂರು ಜಾನಕಿ ತವರು ಮನೆ ಸುಂತಾರು ಚಿಟ್ಟಳ್ಳಿ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ನಂತರ 60 ಒಕ್ಲು ಗ್ರಾಮದ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಮಡಿಕೇರಿ ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಸಭಾಬಾಡಿಲಿ ಜಿಲ್ಲೆನ ಅರೆಭಾಷೆ ಬರಹಗಾರರು ಮತ್ತು ಕಲಾವಿದರೊಟ್ಟಿಗೆ ಸಂವಾದ ಜಂಬರ ನಡೆತ. ಜಂಬರನ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆನ ವೃತ್ತ ನಿರೀಕ್ಷಕ ಉಮೇಶ್ ಉಪ್ಪಳಿಕೆಯು ಉದ್ಘಾಟನೆ ಮಾಡಿದವು. ಅಲ್ಲಿಂದವು ಮಾತಾಡಿ, ಮಕ್ಕಳ ಹೆತ್ತವು ಸಣ್ಣ ವಯಸ್ಸಿಂದನೇ ಅರೆಭಾಷೆನ ಕಲಿಸೋಕು, ಆಗ ಮಾತ್ರ ಭಾಷೆನ ಉಳಿಸಿಕೆ ಸಾಧ್ಯ ಅದೇ. ಎಲ್ಲವೂ ಭಾಷೆಯನ್ನು ಮಾತಾಡೋಕು. ಬರೆಯವನು ಸಹ ಒಬ್ಬ ಕಲಾವಿದನೆ, ಅವನ ಕಲೆನ ಮೂಲ ಭಾಷೆ ಆಗಿದ್ದದೆ. ಆ ಭಾಷೆನ ಸಣ್ಣ ವಯಸ್ಸಿಂದನೇ ಅವ ಮಾತಾಡಿಕೊಂಡು ಬಂದರೆ ಒಳ್ಳ ಹಿಡಿತ ಸಿಕ್ಕಿದೆ, ಹಂಗೆ ಒಳ್ಳ ಬರೆಯವನೂ ಆಗಿ ಹೊರಗೆ ಬಾಕುತ್ತಾ ಹೇಳ್ದು. ಹಿರಿಯ ಸಾಹಿತಿ ಬಾರಿಯಂಡ ಜೋಯಪ್ಪವು ಮಾತಾಡಿ, ಸಾಹಿತ್ಯ ನಮ್ಮಲ್ಲೇ ಇರುವಂಥ ವಸ್ತು, ಅದನ್ನು ಕಂಡುಹಿಡಿದು ನಾವು ಹೊರಗೆ ತೆಗೆಯಕು. ಸಣ್ಣ ಸಣ್ಣ ವಿಷಯಗಳನ್ನ ಬರೆಯೋಕ್ಕೆ ಶುರು ಮಾಡ್ರೆ ಅದು ಇನ್ನು ದೊಡ್ಡ ಮಟ್ಟದಲ್ಲಿ ಸಾಹಿತ್ಯ ಬರೆಯೋಕ್ಕೆ ದಾರಿನ ಹುಡುಕಿಕೊಟ್ಟದೆ ಅಂತ ಹೇಳ್ದು. ಜಂಬರಲ್ಲಿ ಸಾಹಿತಿ ಹಂಗೆ ವಕೀಲ ಕುಡೇಕಲ್ಲು ವಿದ್ಯಾಧರ, ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಾಜಿ, ಕೊಡಗುಗೌಡ ವಿದ್ಯಾಸಂಘದ ಅಧ್ಯಕ್ಷ ಅಂಬೇಕಲ್ಲು ನವೀನ್ ಅವರು ಸೇರಿದಂಗೆ ಕಲಾವಿದರು, ಬರಹಗಾರರು, ಮುಖ್ಯಪಟ್ಟವು, ಅಕಾಡೆಮಿನ ಸದಸ್ಯರು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗೆ ಹಂಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಈ ಎಲ್ಲವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10:30 ಮಡಿಕೇರಿ ಪೇಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ರಕ್ತನಿಧಿ ಕೇಂದ್ರ, ಜಿಲ್ಲಾ ಆಸ್ಪತ್ರೆ, ಮಡಿಕೇರಿ ರೋಟರಿ ಸಂಸ್ಥೆ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ, ಮಡಿಕೇರಿ ಮಾಜಿ ಸೈನಿಕರ ಸಂಘ, ಈ ಎಲ್ಲವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10:30 ಮಡಿಕೇರಿ ಪೇಟೆನ ರೋಟರಿ ಹಾಲ್ನಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆದಿದೆ. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ 3 ಅಕ್ಟೋಬರ್ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ ಮನರ ಕೆಲಸ ಇರದರಿಂದ ಭಕ್ತರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇರದಿಲ್ಲ ಅಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 4:02 ಜಾರ್ಖಂಡ್ಲಿ ಪ್ರಧಾನಮಂತ್ರಿ ಜನಜಾತಿಯ ಉನ್ನತ್ ಗ್ರಾಮ ಅಭಿಯಾನದ ಮೇಗಾ ಇವೆಂಟ್ ಕಾರ್ಯಕ್ರಮದಲ್ಲಿ ಕೂಡಿಯಾಡಿವೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲೆನ ತಿತಿಮತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಮರೂರು ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಸ್ಕೂಲ್ಲಿ ಕಾರ್ಯಕ್ರಮ ಏರ್ಪಾಡಾಟುತ್ತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಇಲಾಖೆನ ಯೋಜನಾ ಸಮನ್ವಯ ಅಧಿಕಾರಿಗಳು ತಿಳಿಸಿದರು. ರಾಷ್ಟೀಯ ಹಸಿರು ಪಡೆ, ಇಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಸ್ಕೌಟ್ಸ್ ಮತ್ತು ಗೈಡ್ಸ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರ ಕೂಡುಕೂಟಲಿ ಕೊಡಗು ಅರಣ್ಯ ವೃತ್ತದ ಕಡೆಯಿಂದ 70ನೇ ವನ್ಯಜೀವಿ ಸಪ್ತಾಹದ ವ್ಯಾಪ್ತಿ 3 ಅಕ್ಟೋಬರ್ ಬೆಳಿಗ್ಗೆ 7:30 ಮಡಿಕೇರಿ ಅರಣ್ಯ ಭವನದ ವೃಕ್ಷೋದ್ಯಾನದವರೆಗೆ ನಡಿವ ಜಾಥಾ ಏರ್ಪಾಡಾಟುತ್ತ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗ ಮಾಹಿತಿ ಕೊಟ್ಟರು. ಮಡಿಕೇರಿ ಕರೆಂಟ್ ಉಪಕೇಂದ್ರದ ಹೊರಗೆ ಹೋಗುವ ಗದ್ದಿಗೆ, ಗಾಳಿಬೀಡು, ಕುಂಡಮೇಸ್ತ್ರಿ ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ, ದಸರಾ ಹಬ್ಬದ ಕೆಲಸ ಇರದರಿಂದ ಸಂಪಿಗೆ ಕಟ್ಟೆ, ಎವಿ ಸ್ಕೂಲ್, ಆಜಾದ್ ನಗರ, ತ್ಯಾಗರಾಜ ಕಾಲೋನಿ, ಮಾರ್ಕೆಟ್, ಭಗವತಿ ನಗರ, ಕಾನ್ವೆಂಟ್ ಜಂಕ್ಷನ್, ಐಟಿಐ, ಕಾವೇರಿ ಲೇಔಟ್, ಹೆಬ್ಬಟ್ಟಗೇರಿ, ದೇವಸ್ತೂರು, ಕೆಬಾಡಗ, ಗಾಳಿಬೀಡು, ಕಾಲೂರು, ಸಿದ್ದಿಕಾಡು, ಒಣಚಲು, ಕೆನಿಡುಗಣೆ, ಕುಂಡಮೇಸ್ತ್ರಿ, ಕುಡಿಯುವ ನೀರು, ಕೂಟುಹೊಳೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೇತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಸೇರಿದಂಗೆ ಸುಮಾರು ಸಂಸ್ಥೆಗಳ ಕೂಡುಕೂಟಲಿ ಇಂದು ಮಡಿಕೇರಿನ ಕೊಡಗು ಜಿಲ್ಲಾ ಪಂಚಾಯಿತಿನ ಕೆಡಿಪಿ ಸಭಾಬಾಡಿಲಿ ಜಿಲ್ಲೆನ ಚಾಕ್ರಿದಾರರಿಗೆ, ಗುತ್ತಿಗೆದಾರರಿಗೆ, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ಸಂಘಟನೆಗಳ ಪದಾಧಿಕಾರಿಗಳಿಗೆ, ಹಂಗೆ ಕೆಲಸದವಕ್ಕೆ ಕಾರ್ಮಿಕ ಇಲಾಖೆಯಿಂದ ಸಿಕ್ತಿರುವ ಬೇರೆ ಬೇರೆ ಕಾರ್ಮಿಕ ಕಾಯ್ದೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಡೆಯಿಂದ

ಸುದ್ದಿ ಸಮಾಚಾರ ಓದ್ಯಂಡುಳ ಕುಂಜಿರಾಗಿರೀಶ್ ಭೀಮಯ್ಯ. ಹೈಸ್ಕೂಲು ಮುಖ್ಯ ಉಪಾಧ್ಯಾಯ ಪಿಂಗಕೂಟ ಉಪಾಧ್ಯಾಯ ಒಂದು ಕೂಡಿತ್ತು ನಲ್ಲ ಕಾರ್ಯ ಯೋಜನೆರ ಕೂಡೆ ಕಾರ್ಬಾರ್ ಮಾಡಿ ಚಂಗಿ ಎಸ್ಎಸ್ಎಲ್ಸಿಲಿ ಜಿಲ್ಲೆಯಲ್ಲಿ ಈ ಕುರಿ ನಲ್ಲ ಫಲಿತಾಂಶ ಪಡೆದೋಕ ಸಾಧ್ಯ ಆಪಾಂದ್ ಜಿಲ್ಲಾ ಶಿಕ್ಷಣ ಇಲಾಖೆರ ಉಪನಿರ್ದೇಶಕ ಸಿ ರಂಗದಾಮಪ್ಪ ಅವು ಅಣಚಿ. ಕೊಡಗು ಜಿಲ್ಲಾ ಪಂಚಾಯತಿರ ಕೂಟಾದನೆಲ್ಲ ಜಿಲ್ಲಾ ಶಿಕ್ಷಣ ಇಲಾಖೆ ಪಿಂಜ ಸೋಮರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಕಚೇರಿದ ಆದನೆಲ್ಲ ಕುಶಾಲನಗರ ಫಾತಿಮಾ ಕಾನ್ವೆಂಟ್ ಸ್ಕೂಲ್ ಸೋಮರಪೇಟೆ ತಾಲೂಕರ ಹೈಸ್ಕೂಲ್ ಮುಖ್ಯ ಉಪಾಧ್ಯಾಯಕ ಎಸ್ಎಸ್ಎಲ್ಸಿ ಕಾಲತರ ಪರೀಕ್ಷರ ಫಲಿತಾಂಶತ್ನ ನಲ್ಲ ರೀತಿಯಲ್ಲಿ ಕೊಂಡಬಪ್ಪ ನಿಟ್ಟಲು ಏರ್ಪಾಡು ಮಾಡಿನ ಶೈಕ್ಷಣಿಕ ಸಮಾಲೋಚನಾ ಸಭೆಯಲ್ಲಿ ಅವು ತಕ್ಕ ಬರಂದತ್ತು.